ವಾಲ್ಮಿ ಸಂಸ್ಥೆಯ ಪ್ರಯೋಗ ಹಾಗೂ ಫಲಿತಾಂಶಗಳ ಅನುಷ್ಠಾನದ ಪಾಠಗಳು ಕೇಳಿ. ವಿಶೇಷ ಸರಣಿ ವಾಲ್ಮಿ ಒಲುಮೆ ನೆಲಜಲಗಲುಮೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜಲ ಮತ್ತು ನೆಲ ನಿರ್ವಹಣಾ ಸಂಸ್ಥೆ, ವಾಟರ್ ಅಂಡ್ ಲ್ಯಾಂಡ್ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್ ವಾಲ್ಮಿ, ಬೆಳಗಾವಿ ರಸ್ತೆ, ಧಾರವಾಡ. ಮೊಬೈಲ್ 9448386889. ನೆಲ ಜಲ ಸಂಕಷ್ಟಗಳಿಗೆ ಸೂಕ್ತ ಪರಿಹಾರಗಳನ್ನು ಕಂಡುಕೊಳ್ಳುವಲ್ಲಿ ನಿರತವಾಗಿ ಅನೇಕ ಪ್ರಯೋಗಗಳ ಮೂಲಕ ಯಶಸ್ಸು ಕಂಡಿರುವ ವಾಲ್ಮಿ ಸಂಸ್ಥೆ ಫಲಿತಾಂಶಗಳನ್ನು ರೈತರ ಹೊಲಗಳಿಗೆ ನೇರವಾಗಿ ವರ್ಗಾವಣೆ ಮಾಡುವ ಮೂಲಕ ನಾಡಿನ ಅಮೂಲ್ಯ ನೈಸರ್ಗಿಕ ಸಂಪತ್ತುಗಳಾದ ಮಣ್ಣು ಮತ್ತು ನೀರಿನ ಸಂರಕ್ಷಕ, ಸುಧಾರಕ ಹಾಗೂ ಮಾರ್ಗದರ್ಶಕನಾಗಿ ಕಾರ್ಯನಿರ್ವಹಿಸುತ್ತಿದೆ. ರೈತರಾದ ನಾವು ಈ ತತ್ವಗಳನ್ನು ಕೃಷಿಯಲ್ಲಿ ಅಳವಡಿಸಿಕೊಂಡು ವಾಲ್ಮಿ ಸಂಸ್ಥೆಯ ಧ್ಯೇಯೋದ್ದೇಶಗಳಿಗೆ ಒತ್ತಾಸೆಯಾಗಿ ನಿಲ್ಲುವುದಷ್ಟೇ ಅಲ್ಲದೆ ಮುಂದೆ ಒದಗಬಹುದಾದ ನೆಲಜಲ ಸಂಕಷ್ಟಗಳನ್ನು ಎದುರಿಸಲು ಸನ್ನದ್ಧರಾಗೋಣ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರಾತ್ಯಕ್ಷಿಕೆಗಳ ಮಹತ್ವ ಕುರಿತು ವಾಲ್ಮಿ ಸಂಸ್ಥೆಯ ಸಹಾಯಕ ಪ್ರಾಧ್ಯಾಪಕರಾಗಿರುವ ಇಂದುಧರ್ ಹಿರೇಮಠ್ ಅವರೊಂದಿಗೆ ಸಂದರ್ಶನ. ಆತ್ಮೀಯ ರೈತ ಬಂಧುಗಳಿಗೆಲ್ಲ ನಮಸ್ಕಾರಗಳು. ಆತ್ಮೀಯರೇ, ವಾಲ್ಮಿ ಸಂಸ್ಥೆಯ ಬಗ್ಗೆ ನಾವು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ನೆಲ ಮತ್ತು ನೀರು ನಿರ್ವಹಣೆಯಲ್ಲಿ ವಾಲ್ಮಿ ಸಂಸ್ಥೆಯದು ಒಂದು ದೊಡ್ಡ ಕಾರ್ಯ ಮತ್ತು ದೊಡ್ಡ ಹೆಸರು ಕೂಡ. ಇಂಥ ಒಂದು ಸನ್ನಿವೇಶದೊಳಗೆ ಸಾಕಷ್ಟು ಪ್ರಾತ್ಯಕ್ಷಿಕೆಗಳ ಮೂಲಕ ರೈತರಿಗೆ ತಿಳುವಳಿಕೆ ನೀಡುವಂಥ ಒಂದು ಕೆಲಸ, ಮನದಟ್ಟು ಮಾಡುವಂಥ ಒಂದು ಕೆಲಸ ವಾಲ್ಮಿ ಸಂಸ್ಥೆ ಮಾಡ್ತಾ ಇದೆ. ಪ್ರಾತ್ಯಕ್ಷಿಕೆಗಳಂತಂದ್ರೆ ಏನು, ಅವುಗಳನ್ನು ಯಾಕೆ ಮಾಡಬೇಕು, ಅವುಗಳ ಮಹತ್ವ ಏನದ, ಮತ್ತು ಎಂಥೆಂಥ ಪ್ರಾತ್ಯಕ್ಷಿಕೆಗಳನ್ನು ಈಗಾಗಲೇ ಕೈಗೊಳ್ಳಲಾಗಿದೆ, ಮುಂದಿನ ದಿನಗಳಲ್ಲಿ ಯಾವ ಯೋಜನೆಗಳಿವೆ, ಈ ಎಲ್ಲ ವಿಚಾರಗಳನ್ನು ತಿಳ್ಕೊಂಡು ವಾಲ್ಮಿ ಮಾಡ್ತಾ ಇರುವಂತಹ ಕಾರ್ಯದೊಳಗೆ ನಾವು ಕೂಡ ಸಹಯೋಗ ನೀಡೋದಕ್ಕೆ ಸಾಧ್ಯ ಅದ. ಈ ವಿಷಯದ ಬಗ್ಗೆ ಇವತ್ತು ಚರ್ಚೆ ಮಾಡೋದಕ್ಕೆ ನಮ್ಮ ಜೊತೆಗೆ ವಾಲ್ಮಿ ಸಂಸ್ಥೆಯೊಳಗೆ ಸಹಾಯಕ ಪ್ರಾಧ್ಯಾಪಕರಾಗಿರುವಂತಹ ಇಂದುಧರ್ ಹಿರೇಮಠ ಅವರು ನಮ್ಮ ಜೊತೆಗಿದ್ದಾರೆ. ಇಂದುಧರ್ ಹಿರೇಮಠ ಅವರೇ, ತಮಗೆ ಹಾರ್ದಿಕವಾದಂತಹ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್. ಈ ಪ್ರಾತ್ಯಕ್ಷಿಕೆಗಳು ಅಂತಂದ್ರೆ ಅವುಗಳ ಮಹತ್ವ ಏನದ, ಅವುಗಳನ್ನು ಯಾವ ರೀತಿ ತಾವು ಹಾಕೊಳ್ತಾ ಇದ್ದೀರಿ, ಅವುಗಳ ಉದ್ದೇಶ ಏನು, ಈ ಎಲ್ಲ ವಿಚಾರಗಳನ್ನು ನಮ್ಮ ರೈತರಿಗೆ ತಿಳಿಸ್ತೀರಿ? ಇನ್ನೊಮ್ಮೆ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳು. ನಿಮಗೆ ಗೊತ್ತಿದ್ದಂಗೆ ವಾಲ್ಮಿ ಜಲ ಮತ್ತು ನೆಲ ನಿರ್ವಹಣೆ ಸಂಸ್ಥೆ ಧಾರವಾಡ, ಹೆಸರೇ ಹೇಳುವಂತೆ ಜಲ ಮತ್ತು ನೆಲದ ಬಗ್ಗೆ, ಅವುಗಳ ಸಂರಕ್ಷಣೆ ಬಗ್ಗೆ ಕಾರ್ಯನಿರ್ವಹಿಸ್ತಾ ಇರೋದ್ರಿಂದ ನಾವು ಇಲ್ಲಿ ವಾಲ್ಮಿ ಸಂಸ್ಥೆಯೊಳಗೆ ನೀರಾವರಿಗೆ ಸಂಬಂಧಪಟ್ಟಂಥ ಪ್ರಾತ್ಯಕ್ಷಿಕೆಗಳು ಹಾಗೂ ಮಣ್ಣು ಅಥವಾ ನೆಲ ಆ ಸಂರಕ್ಷಣೆ ಕುರಿತು ಸಾಕಷ್ಟು ಪ್ರಾತ್ಯಕ್ಷಿಕೆಗಳನ್ನು ನಾವಿಲ್ಲಿ ಏರ್ಪಡಿಸ್ತಾ ಇದ್ದೀವಿ. ಈ ಪ್ರಾತ್ಯಕ್ಷಿಕೆ ಅಂದ್ರೆ ನಿಮಗೆ ಏನಂತ ಹೇಳೋದಂದ್ರೆ, ಭಾಳಷ್ಟು ಕಡೆ ನೀವು ಪಾಠ ಕ್ಲಾಸ್ ರೂಮ್ಗೆ ಹೋಗಿ ತರಬೇತಿಗಳನ್ನು ಪಡ್ಕೊಂಡಿರ್ತೀರಿ. ಅಲ್ಲಿ ಏನಾಗ್ತದೆ, ಬರೇ ಕೇಳೋದಷ್ಟೇ ಆಗ್ತದೆ, ಅಲ್ಲಿ ಕೇಳೋದ್ರಿಂದ ಮರೆಯುವಂಥ ಒಂದು ಸಂದರ್ಭ ಇರ್ತದೆ. ಇಲ್ಲಿ ಪ್ರಾತ್ಯಕ್ಷಿಕೆಗಳನ್ನು ನಾವು ಯಾಕೆ ಮಾಡ್ತೀವಂದ್ರೆ, ಇಲ್ಲಿ ನೋಡಿ ಕಲಿ ಮಾಡಿ ತಿಳಿ ಅಂತ ಆ ತತ್ವದ ಆಧಾರದ ಮೇಲೆ ಇಲ್ಲಿ ಪ್ರಾತ್ಯಕ್ಷಿಕೆಗಳನ್ನು ಏರ್ಪಡಿಸ್ತಾ ಇದ್ವಿ. ಮುಖ್ಯವಾಗಿ ನೀರಾವರಿಗೆ ಸಂಬಂಧಪಟ್ಟಂಥ ಪ್ರಾತ್ಯಕ್ಷಿಕೆಗಳಾದ, ನಾವು ಹಾಯಿ ನೀರು ಏನು ಕಾಲುವೆ ನೀರು ಇರತಕ್ಕಂಥ ಭಾಗದಲ್ಲಿಯೂ ಸಹ ಪ್ರಾತ್ಯಕ್ಷಿಕೆಗಳನ್ನ ನಾವು ಮಾಡ್ತಕ್ಕಂಥ ಪರಿಪಾಠವನ್ನು ನಾವು ವಾಲ್ಮಿ ಸಂಸ್ಥೆಯಲ್ಲಿ ಹಾಕ್ಕೊಂಡಿದ್ದೀವಿ. ಈಗ ಹಾಯಿ ನೀರು ಕೊಡೋದಕ್ಕಿಂತ ಬದುಪಟ್ಟಿ ನೀರಾವರಿ ಅಂತ ಹೇಳ್ತೀವಿ ನಾವು. ಒಂದು ಸಾಲ ಬಿಟ್ಟು ಒಂದು ನೀರು ಹಸುದಿರ್ಬೋದು, ಬದುಪಟ್ಟಿ ನೀರಾವರಿ ಪದ್ಧತಿ ಇರ್ಬೋದು, ಸ್ಪ್ರಿಂಕ್ಲರ್ ನೀರಾವರಿ ಪದ್ಧತಿ ಇರ್ಬೋದು, ಹನಿ ನೀರಾವರಿ ಪದ್ಧತಿ ಇರ್ಬೋದು. ಈ ಥರದ ಪ್ರಾತ್ಯಕ್ಷಿಕೆಗಳನ್ನು ನೀರಿನ ಒಂದು ಉಳಿತಾಯ ಮಾಡುವ ಕುರಿತು ಪ್ರಾತ್ಯಕ್ಷಿಕೆಗಳನ್ನು ನಾವು ಇಲ್ಲಿ ವಾಲ್ಮಿ ಸಂಸ್ಥೆಯೊಳಗೆ ಏರ್ಪಡಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಪ್ರಾತ್ಯಕ್ಷಿಕೆಗಳನ್ನು ಏರ್ಪಡಿಸಬೇಕಾದ್ರೆ ಒಂದು ಬಹಳ ಮಹತ್ವದ ಅಂಶ ನೀವೆಲ್ಲ ತಿಳ್ಕೊಬೇಕಾಗ್ತದೆ. ಇಲ್ಲಿ ನಾವು ವಾಲ್ಮಿ ಸಂಸ್ಥೆಯೊಳಗೆ ಚೆಕ್ ಪ್ಲಾಟ್ ಅಂತ ಹೇಳಿ ಮಾಡ್ತೀವಿ ನಾವು. ಅಂದ್ರೆ ಏನು, ನಾವು ಸುಧಾರಿಸಿದ ಪ್ರಾತ್ಯಕ್ಷಿಕ ಪದ್ಧತಿಗಳು ಮತ್ತು ಚೆಕ್ ಪ್ಲಾಟ್ ಕಂಪ್ಯಾರಿಸನ್ ಮಾಡಿದಾಗ ಏನಾಗುತ್ತೆ, ರೈತರಿಗೆ ಒಂದು ತಿಳುವಳಿಕೆ ಆಗುತ್ತೆ. ಆ ರೀತಿಯೊಳಗೆ ನಾವು ಇಲ್ಲಿ ಸಾಕಷ್ಟು ಪ್ರಾತ್ಯಕ್ಷಿಕೆಗಳನ್ನು ನಾವು ವಾಲ್ಮಿ ಸಂಸ್ಥೆಯೊಳಗೆ ನಿರ್ವಹಿಸ್ತಾ ಇದ್ದೀವಿ. ಇದೇ ರೀತಿಯಾಗಿ ನಮ್ಮ ವಾಲ್ಮಿ ಸಂಸ್ಥೆಯೊಳಗೆ 74 ಎಕರೆ ಜಮೀನಿದೆ, 24 ಎಕರೆ ತೋಟಗಾರಿಕೆ ಬೆಳೆಗಳೊಳಗೆ ನಾವು ಪ್ರಾತ್ಯಕ್ಷಿಕೆಗಳನ್ನು ಏರ್ಪಡಿಸ್ತಾ ಇದ್ದೀವಿ. ಸುಮಾರು 50 ಎಕರೆ ಕೃಷಿ ಸಂಬಂಧಪಟ್ಟಂಥ ಬೆಳೆಗಳಲ್ಲಿ ನಾವು ಪ್ರಾತ್ಯಕ್ಷಿಕೆಗಳನ್ನು ಏರ್ಪಡಿಸ್ತಾ ಇದ್ದೀವಿ. ಇಲ್ಲಿ ನಾವು ವಾಲ್ಮಿ ಸಂಸ್ಥೆಯೊಳಗೆ ಮುಖ್ಯವಾಗಿ ನಾವು ಶೇಂಗಾ, ಸೋಯಾಬೀನ್, ಗೋವಿನ ಜೋಳ ಮತ್ತು ಹಿಂಗಾರಿಯೊಳಗೆ ಗೋಧಿ ಈ ಥರ ಬೆಳೆಗಳನ್ನು ಬೆಳೆದು ಅಲ್ಲೇ ನಾವು ನೀರಾವರಿ ಕುರಿತು ಪ್ರಾತ್ಯಕ್ಷಿಕೆಗಳನ್ನು ಏರ್ಪಡಿಸ್ತಂಥ ಕಾರ್ಯವನ್ನು ನಾವು ಇಲ್ಲಿ ವಾಲ್ಮಿ ಸಂಸ್ಥೆಯೊಳಗೆ ಹಾಕ್ಕೊಂಡಿದ್ದೀವಿ. ಮುಖ್ಯವಾಗಿ ನೀರು ನಿರ್ವಹಣೆ ಮತ್ತು ಮಣ್ಣಿನ ಸಂರಕ್ಷಣೆ, ಈ ಬಗ್ಗೆ ತಾವು ಪ್ರಾತ್ಯಕ್ಷಿಕೆಗಳನ್ನು ಏರ್ಪಡಿಸ್ತಾ ಇದ್ದೀರಿ. ಎಲ್ಲೆಲ್ಲಿ ಪ್ರಾತ್ಯಕ್ಷಿಕೆಗಳನ್ನು ತಾವು ಮಾಡ್ತಾ ಇದ್ದೀರಿ? ಏನು ತಮ್ಮ ಆವರಣದೊಳಗೆ ಮಾಡ್ತಾ ಇದ್ದೀರೋ ಅಥವಾ ರೈತರ ಹೊಲಗಳಲ್ಲಿ ಮಾಡ್ತಾ ಇದ್ದೀರೋ ಅಥವಾ ಬೇರೆ ಬೇರೆ ಏನು ವಾಲ್ಮಿ ವ್ಯಾಪ್ತಿ ಬರ್ತದ? ಎಲ್ಲೆಲ್ಲಿ ಈ ಪ್ರಾತ್ಯಕ್ಷಿಕೆಗಳು ಸದ್ಯ ನಡೆದಾವ ಮತ್ತು ಹಿಂದೆ ಆಗ್ಯಾವ ಮತ್ತು ಮುಂದಿನ ದಿನಗಳಲ್ಲಿ ಕೂಡ ಪ್ರಾತ್ಯಕ್ಷಿಕೆಗಳು ಎಲ್ಲೆಲ್ಲಿ ಆಗಬಹುದು ಅನ್ನೋದ್ರ ಬಗ್ಗೆ ಮತ್ತು ಯಾವ್ಯಾವ ವಿಚಾರಗಳನ್ನು ಇಟ್ಕೊಂಡು ಯಾವ್ಯಾವ ವಿಷಯಗಳನ್ನು ಇಟ್ಕೊಂಡು ಪ್ರಾತ್ಯಕ್ಷಿಕೆಗಳನ್ನು ತಾವು ಮಾಡಬೇಕು ಅನ್ನುವಂಥ ಒಂದು ವಿಚಾರ ಇಟ್ಕೊಂಡಿದ್ದೀರಿ? ಭಾಳ ಒಂದು ಮುಖ್ಯವಾದ ಪ್ರಶ್ನೆ. ನಾವು ನಮ್ಮ ವಾಲ್ಮೀಕಿ ಸಂಸ್ಥೆ ಇಡೀ ರಾಜ್ಯಕ್ಕೆ ಒಂದು ವ್ಯಾಪ್ತಿಯನ್ನು ಹೊಂದಿರುವುದರಿಂದ ನಾವು ವಾಲ್ಮೀಕಿ ಸಂಸ್ಥೆ ನಮ್ಮ ಕ್ಯಾಂಪಸ್ನಲ್ಲಿಯೂ ಪ್ರಾತ್ಯಕ್ಷಿಕೆಗಳನ್ನು ಏರ್ಪಡಿಸ್ತಾ ಇದ್ದೀವಿ. ಅದೇ ರೀತಿ ಹೊರಾಂಗಣ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗಿ ಸಹ ನಾವು ಪ್ರಾತ್ಯಕ್ಷಿಕೆಗಳನ್ನು ಏರ್ಪಡಿಸ್ತಾ ಇದ್ದೀವಿ. ಉದಾಹರಣೆ ಹೇಳಬೇಕಂದ್ರೆ ಈಗ ನಾವು ಸಾಕಷ್ಟು ಸೂಕ್ಷ್ಮ ನೀರಾವರಿ ಪದ್ಧತಿಯನ್ನು ಅಳವಡಿಸಿಕೊಂಡಂಥ ಒಂದು ಸಮುದಾಯ ಆಧಾರಿತ ಒಂದು ಸೂಕ್ಷ್ಮ ನೀರಾವರಿ ಪದ್ಧತಿಗಳು ರಾಮ್ಥಾಳ್, ಸಿಂಗ್ಟಾಲೂರು, ಪುರಿಗಾಳಿ ಬೇರೆ ಬೇರೆ ಕಡೆಗಳಲ್ಲಿ ಈ ಥರ ನಡೀತಾ ಇದ್ದಾವೆ. ನಾವು ಅಲ್ಲಿ ರೈತರ ಹೊಲಗಳಿಗೆ ಹೋಗಿ ಅಲ್ಲೇ ಮುಖ್ಯವಾಗಿ ನಾವು ಮಲ್ಚಿಂಗ್ ಮತ್ತು ಸೂಕ್ಷ್ಮ ನೀರಾವರಿ ಕುರಿತು ಯಾವ ರೀತಿ ನೀರಿನ ಸದ್ಬಳಕೆ ಮಾಡ್ಕೋಬೇಕು, ಕಡಿಮೆ ನೀರಿನೊಳಗೆ ಯಾವ ರೀತಿ ನಾವು ಬೆಳೆಗಳನ್ನು ಬೆಳಿಬೇಕು ಅನ್ನೋದ್ರ ಬಗ್ಗೆ ಅಲ್ಲಿ ರೈತರ ಹೊಲಗಳಿಗೆ ಹೋಗಿ ನಾವು ಪ್ರಾತ್ಯಕ್ಷಿಕೆಗಳನ್ನು ಕೈಗೊಂಡು ಅಲ್ಲಿ ನಾವು ಹೆಚ್ಚಿನ ಒಂದು ಕೆಲಸವನ್ನು ನಾವು ಸಂಸ್ಥೆಯನ್ನು ಮಾಡ್ತಾ ಇದ್ದೀವಿ. ಅಂದರೆ ಇದರ ಅರ್ಥ ಕ್ಯಾಂಪಸ್ ಒಳಗಡೆ ಮತ್ತು ಹೊರಗಡೆ ಎರಡೂ ಕಡೆ ನಾವು ಪ್ರಾತ್ಯಕ್ಷಿಕೆಗಳನ್ನು ಏರ್ಪಡಿಸ್ತಾ ಇದ್ದೀವಿ. ಈಗ ಪ್ರಾತ್ಯಕ್ಷಿಕೆಗಳು ತಾವು ಮಾಡುವಂತಹ ಉದ್ದೇಶ ಈಗಾಗಲೇ ಹೇಳಿದ್ರಿ, ನೋಡಿ ಕಲಿ ಮಾಡಿ ತಿಳಿ ಅನ್ನುವಂಥದ್ದು. ಇಂಥ ಒಂದು ಸಂದರ್ಭದೊಳಗೆ ನಮ್ಮ ರೈತರು ಏನು ಬೇರೆ ಬೇರೆ ಕಡೆ ಪ್ರಾತ್ಯಕ್ಷಿಕೆಗಳನ್ನು ಅದಾವ, ಅವುಗಳನ್ನು ನೋಡಿ ತಿಳ್ಕೊಂಡು ಹೌದು ಇದು ನಮಗೆ ಬಹಳ ಉಪಯೋಗ ಆಗ್ತದೆ, ಇದನ್ನು ನಮ್ಮ ಹೊಲದೊಳಗೆ ಅಳವಡಿಸಿಕೊಳ್ಬೇಕು ಅನ್ನುವಂಥ ಒಂದು ವಿಚಾರ ಇಟ್ಕೊಂಡು ಅನುಸರಣೆ ಮಾಡ್ತಾ ಇರುವಂತಹ ರೈತರು ಯಾವ ರೀತಿ ಸ್ಪಂದಿಸ್ತಾ ಇದ್ದಾರೆ ಅಂತ? ಬಹಳ ಒಂದು ಮುಖ್ಯವಾದ ಪ್ರಶ್ನೆ, ಒಳ್ಳೆಯ ಪ್ರಶ್ನೆ. ನಾವೇನು ಪ್ರಾತ್ಯಕ್ಷಿಕೆಗಳನ್ನು ಏರ್ಪಡಿಸ್ತಾ ಇದ್ದೀವಿ, ಈ ಪ್ರಾತ್ಯಕ್ಷಿಕೆಗಳನ್ನು ನಾವು ರೈತರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಮುಟ್ಟಿ ಅವ್ರಿಗೆ ತೋರಿಸ್ಲಿಕ್ಕೆ ಕ್ಷೇತ್ರೋತ್ಸವಗಳನ್ನು ಏರ್ಪಡಿಸ್ತಾ ಇದ್ದೀವಿ. ಕ್ಷೇತ್ರೋತ್ಸವಗಳನ್ನು ಇಲ್ಲಿ ವಾಲ್ಮೀಕಿ ಸಂಸ್ಥೆಯೊಳಗೂ ರೈತರನ್ನು ಕರ್ಕೊಂಡು ಇಲ್ಲಿ ಕ್ಷೇತ್ರೋತ್ಸವ ಏರ್ಪಡಿಸಿ ಇಲ್ಲಿ ಏನು ನಾವು ಪ್ರಾತ್ಯಕ್ಷಿಕೆಗಳನ್ನು ಏರ್ಪಡಿಸಿರ್ತೀವಿ ಅವರಿಗೆ ತೋರಿಸ್ತೀವಿ. ಅದೇ ರೀತಿ ಬೇರೆ ಕಡೆ ಹೋದಾಗ ಬೇರೆ ಜಿಲ್ಲೆಗಳಿಗೆ ತಾಲೂಕುಗಳಿಗೆ ಹೋದಾಗ ಸಹ ಅಲ್ಲಿಯೂ ಸಹ ಪ್ರಾತ್ಯಕ್ಷಿಕೆಗಳನ್ನು ಕ್ಷೇತ್ರೋತ್ಸವಗಳನ್ನು ಮುಖಾಂತರ ಮಾಡಿ ಅಲ್ಲಿ ಹೆಚ್ಚಿನ ಪ್ರಚಾರವನ್ನು ಪಡಿಸ್ತಾ ಇದ್ದೀವಿ. ಅಲ್ಲಿ ಅವರು ನೋಡಿ ಈ ಒಂದು ಹೆಚ್ಚಿನ ಪ್ರಮಾಣದಲ್ಲಿ ರೈತರು ಅವುಗಳನ್ನು ತಮ್ಮ ತಮ್ಮ ಕ್ಷೇತ್ರದಲ್ಲಿ ಅಳವಡಿಸಿಕೊಳ್ತಾ ಇದ್ದಾರೆ. ಇದೇ ರೀತಿ ನಾವು ಕೇವಲ ನೀರಿಗೆ ಸಂಬಂಧಪಟ್ಟ ಪ್ರಾತ್ಯಕ್ಷಿಕೆಗಳನ್ನು ನೀರಾವರಿಗೆ ಸಂಬಂಧಪಟ್ಟ ಪ್ರಾತ್ಯಕ್ಷಿಕೆಗಳನ್ನು ಅಷ್ಟೇ ಮಾಡ್ತಾ ಇಲ್ಲ, ನಾವು ಇದರ ಜೊತೆಗೆ ಸಮಗ್ರ ಕೃಷಿ ಸಂಬಂಧಪಟ್ಟಂಥ ಪ್ರಾತ್ಯಕ್ಷಿಕೆಗಳನ್ನು ಮಾಡ್ತಾ ಇದ್ದೀವಿ, ತಳಿ ಪ್ರಯೋಗಗಳನ್ನು ಮಾಡ್ತಾ ಇದ್ದೀವಿ, ಅದೇ ರೀತಿ ಮಿಶ್ರ ಬೆಳೆಗೆ ಸಂಬಂಧಪಟ್ಟ ಪ್ರಾತ್ಯಕ್ಷಿಕೆಗಳನ್ನು ಮಾಡ್ತಾ ಇದ್ದೀವಿ, ಸಾವಯವ ಕೃಷಿ ಸಂಬಂಧಪಟ್ಟಂಥ ಪ್ರಾತ್ಯಕ್ಷಿಕೆಗಳನ್ನು ಮಾಡ್ತಾ ಇದ್ದೀವಿ. ಅದೇ ರೀತಿ ಅನೇಕ ಬೇರೆ ಬೇರೆ ಈ ಥರ ಪ್ರಾತ್ಯಕ್ಷಿಕೆಗಳನ್ನು ಮಾಡಿ ನಾವು ಕ್ಷೇತ್ರೋತ್ಸವದ ಮುಖಾಂತರ ಹೆಚ್ಚಿನ ಪ್ರಮಾಣದೊಳಗೆ ಅವರಿಗೆ ಪ್ರಚಾರ ಪಡ್ತಾ ಇದ್ದೀವಿ. ಅವುಗಳನ್ನು ನೋಡಿಕೊಂಡು ಅವರು ತಮ್ಮ ಕ್ಷೇತ್ರದೊಳಗೆ ಅಳವಡಿಸಿಕೊಂಡಂಥ ಸಾಕಷ್ಟು ಉದಾಹರಣೆಗಳನ್ನು ನಾವು ನೋಡಬಹುದಾಗಿದೆ. ಹಿರೇಮಠ ಅವರೇ, ಈಗ ಪ್ರಾತ್ಯಕ್ಷಿಕೆಗಳನ್ನು ತಾವು ಮಾಡ್ತಾ ಇದ್ದೀರಿ ಸಂಸ್ಥೆಯ ಮೂಲಕ, ವಿಶೇಷವಾಗಿ ನೆಲ ನೀರು ಸಂರಕ್ಷಣೆ ಕುರಿತಾಗಿ ಮಾಡ್ತಾ ಇದ್ದೀರಿ, ಆಮೇಲೆ ಕೃಷಿಗೆ ಸಂಬಂಧಪಟ್ಟಂಥದ್ದು ಕೂಡ ಮಾಡ್ತಾ ಇದ್ದೀರಿ. ಪ್ರಾತ್ಯಕ್ಷಿಕೆ ವಿಷಯ ಒಂದು ತಾವು ನಿರ್ಧಾರ ಮಾಡಿ ಅದನ್ನು ಅನುಷ್ಠಾನಕ್ಕೆ ತರ್ತಾ ಇದ್ದೀರಿ. ನನ್ನ ಪ್ರಶ್ನೆ ಏನು ಅಂತಂದರೆ, ಈಗ ರೈತರ ಮನಸ್ಸಿನೊಳಗೂ ಕೂಡ ಸಾಕಷ್ಟು ವಿಚಾರಗಳು ಬರ್ತಾವೆ, ನಮ್ಮಲ್ಲಿ ಇಂಥ ವಿಷಯದ ಮೇಲೆ ಒಂದು ಪ್ರಾತ್ಯಕ್ಷಿಕೆ ಆಗಬೇಕು, ಅದನ್ನು ನಾವು ಎಲ್ಲರಿಗೂ ತೋರಿಸಬೇಕು ಅನ್ನುವಂಥದ್ದು, ಅಂಥ ಒಂದು ವಿಚಾರಗಳನ್ನು ರೈತರಿಂದ ತಾವು ಏನಾದರೂ ಪಡ್ಕೊಂಡು ಅಂಥ ಪ್ರಾತ್ಯಕ್ಷಿಕೆಗಳನ್ನು ಮಾಡ್ತಾ ಇದ್ದೀರಿ ಹೆಂಗೆ? ಇದ್ರ ಬಗ್ಗೆ ಈ ಕುರಿತು ಹೇಳೋದಂದ್ರೆ, ನಾವು ಇಲ್ಲಿ ವಾಲ್ಮೀಕಿ ಸಂಸ್ಥೆಯೊಳಗೆ ಸಾಕಷ್ಟು ತರಬೇತಿಗಳನ್ನು ಮಾಡ್ತೀವಿ. ರೈತರಿಗೆ ತರಬೇತಿಯನ್ನು ಮಾಡ್ತೀವಿ, ಇಂಜಿನಿಯರ್ಗಳಿಗೆ ತರಬೇತಿ ಮಾಡ್ತೀವಿ, ಮತ್ತೆ ನಾವು ಬೇರೆ ಬೇರೆ ನಮ್ಮ ವಾಲ್ಮೀಕಿ ಸಂಸ್ಥೆ ಬಿಟ್ಟು ಹೊರಗಡೆ ಹೋಗಿಯೂ ಸಹ ತರಬೇತಿಗಳನ್ನು ಮಾಡ್ತಾ ಇದ್ದೀವಿ. ಅಲ್ಲಿ ಹೋದಾಗ ರೈತರು ಏನು ಸಮಸ್ಯೆಗಳನ್ನು ನಮಗೆ ಹೇಳ್ತಾರೆ, ಉದಾಹರಣೆ ಸೌಳು ಜವಳನ ಸಮಸ್ಯೆ ಇರಬಹುದು, ಅಲ್ಲೇ ನೀರಿನ ಒಂದು ಲಭ್ಯತೆ ಕಡಿಮೆ ಇರಬಹುದು, ನೀರು ಬರ್ತಕ್ಕಂಥ ಪ್ರಮಾಣದ ಬಗ್ಗೆ ಇರ್ಬೋದು, ಆ ಒಂದು ವಿವಿಧ ವಿಚಾರಗಳನ್ನು ಸಮಸ್ಯೆಗಳನ್ನು ನಾವು ತರಬೇತಿಗೆ ಹೋದಾಗ ಅವರು ನಮ್ಗೆ ಫೀಡ್ಬ್ಯಾಕ್ ಕೊಡ್ತಾರೆ. ಆ ಒಂದು ಅವರ ಒಂದು ಅನುಭವದ ಮೇಲೆ ಅವರ ಒಂದು ಸಮಸ್ಯೆಗಳನ್ನು ನಾವು ತಿಳ್ಕೊಂಡು ಪ್ರಾತ್ಯಕ್ಷಿಕೆಗಳನ್ನು ನಾವು ಇಲ್ಲಿ ಡಿಸೈನ್ ಮಾಡಿ ಪ್ರಾತ್ಯಕ್ಷಿಕೆಗಳನ್ನು ಏರ್ಪಡಿಸ್ತಕ್ಕಂಥ ಕಾರ್ಯಕ್ರಮಗಳನ್ನು ನಾವು ಇಲ್ಲಿ ಈ ಸಂಸ್ಥೆಯೊಳಗೆ ಮಾಡ್ತಾ ಇದ್ದೀವಿ. ಹಾಗಾಗಿ ರೈತರ ಒಂದು ಸಮಸ್ಯೆಗಳಿಗೆ ಅನುಗುಣವಾಗಿ ಪ್ರಾತ್ಯಕ್ಷಿಕೆಗಳನ್ನು ಇಲ್ಲಿ ಏರ್ಪಡಿಸ್ತಕ್ಕಂಥ ಕಾರ್ಯಕ್ರಮ ಇಲ್ಲಿ ನೆರವೇರ್ತಾ ಇದೆ. ಒಂದು ಅಂದಾಜು ಇಲ್ಲಿ ತನಕ ವಾಲ್ಮೀಕಿ ಸಂಸ್ಥೆ ಎಷ್ಟು ಪ್ರಾತ್ಯಕ್ಷಿಕೆಗಳನ್ನು ಮಾಡ್ಯದ ಅನ್ನೋದ್ರ ಬಗ್ಗೆ ಏನಾದರೂ ಹೇಳ್ಬೋದಾ? ಹೊರಗಡೆ ಪ್ರತಿ ವರ್ಷ ನಾವು ಇಲ್ಲಿ ನಮ್ಮ ಕ್ಯಾಂಪಸ್ನಲ್ಲಿ ಸಾಕಷ್ಟು ಸುಮಾರು 10-20 ಹೆಕ್ಟರ್ವರೆಗೆ ನಾವು ಪ್ರಾತ್ಯಕ್ಷಿಕೆಗಳನ್ನು ಏರ್ಪಡಿಸ್ತಾ ಇದ್ದೀವಿ. ಹೊರಗಡೆ ವಾಲ್ಮೀಕಿ ಸಂಸ್ಥೆ ಬಿಟ್ಟು ಹೊರಗಡೆ ಪ್ರತಿ ವರ್ಷ ಸುಮಾರು 5-10 ಹೆಕ್ಟರ್ವರೆಗೆ ನಾವು ಪ್ರಾತ್ಯಕ್ಷಿಕೆಗಳನ್ನು ಏರ್ಪಡಿಸಿ ವಿವಿಧ ವಿಷಯಗಳ ಬಗ್ಗೆ ಪ್ರಾತ್ಯಕ್ಷಿಕೆಗಳನ್ನು ಏರ್ಪಡಿಸ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಈಗ ಹನಿ ನೀರಾವರಿ ಬಹಳ ಮುಖ್ಯ, ಯಾಕಪ್ಪ ಅಂತಂದ್ರೆ ನೀರನ್ನು ಉಳಿಸುವಂತಹ ಒಂದು ಪ್ರಯತ್ನದೊಳಗೆ ಹನಿ ನೀರಾವರಿಯನ್ನು ನಾವು ಅಳವಡಿಸ್ಕೊಂಡ್ರೆ ಅದರಿಂದ ಭಾಳಷ್ಟು ನೀರನ್ನು ನಾವು ಉಳಿತಾಯ ಮಾಡ್ಬೋದು ಮತ್ತು ಮಣ್ಣಿನ ಆರೋಗ್ಯವನ್ನು ಕೂಡ ಕಾಪಾಡಿಕೊಳ್ಬೋದು. ಈ ನಿಟ್ಟಿನೊಳಗೆ ಹನಿ ನೀರಾವರಿ ಪ್ರಾತ್ಯಕ್ಷಿಕೆಗಳು ತಾವು ಮಾಡಿದ್ದೀರಿ? ಇಲ್ಲಿ ನಾವು ಹನಿ ನೀರಾವರಿ ಕುರಿತು ಸಂಸ್ಥೆಯ ಒಳಗಡೆ ಮತ್ತು ಸಂಸ್ಥೆಯ ಹೊರಗಡೆ ಅಂದರೆ ಬೇರೆ ಬೇರೆ ರೈತರ ಹೊಲದೊಳಗೆ ಹನಿ ನೀರಾವರಿ ಕುರಿತು ಪ್ರಾತ್ಯಕ್ಷಿಕೆಗಳನ್ನು ಮಾಡಿದ್ವಿ. ಇತ್ತೀಚಿನ ದಿನಗಳಲ್ಲಿ ನಿಮಗೆಲ್ಲ ತಿಳಿದಿರುವಂಗೆ ಹನಿ ನೀರಾವರಿಯ ಕುರಿತು ಸಾಕಷ್ಟು ನಮಗೆ ಮಹತ್ವ ರೈತರಿಗೂ ಆಗ್ತಾ ಇದೆ, ನಮ್ಮ ಸಂಸ್ಥೆಯವರಿಗೂ ಆಗ್ತಾ ಇದೆ, ಮತ್ತು ಕೇಂದ್ರ ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಯೋಜನೆಯೂ ಸಹ ನಾವು ಪರ್ ಡ್ರಾಪ್ ಮೋರ್ ಕ್ರಾಪ್ ಅಂತ ಒಂದು ಏನು ನಮ್ಮ ಒಂದು ಕೇಂದ್ರ ಸರ್ಕಾರದ ಮುಖ್ಯ ಉದ್ದೇಶ ಇದೆ, ಆ ನಿಟ್ಟಿಗೆ ಅನುಗುಣವಾಗಿ ನಾವು ಇಲ್ಲಿ ಬೇರೆ ಬೇರೆ ಬೆಳೆಯೊಳಗೆ ನಾವು ಹನಿ ನೀರಾವರಿಯನ್ನು ಪ್ರಾತ್ಯಕ್ಷಿಕೆಯನ್ನು ಮಾಡ್ತಾ ಇದ್ದೀವಿ. ತಮಗೆ ತಿಳಿಸೋದಂದ್ರೆ ಇವನ್ನು ಭತ್ತದಲ್ಲಿಯೂ ಸಹ ನಾವು ಹನಿ ನೀರಾವರಿ ಪ್ರಾತ್ಯಕ್ಷಿಕೆಗಳನ್ನು ಇಲ್ಲಿ ವಾಲ್ಮೀಕಿ ಸಂಸ್ಥೆಯೊಳಗೆ ಕೈಗೊಂಡಿದ್ದೀವಿ. ಬೇರೆ ಬೇರೆ ಬೆಳೆ ಹತ್ತಿ, ಕಬ್ಬು, ಗೋವಿನ ಜೋಳ, ತರಕಾರಿ ಈ ಎಲ್ಲ ಬೆಳೆಗಳಲ್ಲಿ ಹನಿ ನೀರಾವರಿ ಒಂದು ಬಳಸಿ ನಾವು ಪ್ರಾತ್ಯಕ್ಷಿಕೆಗಳನ್ನು ಏರ್ಪಡಿಸಿದ್ದೀವಿ. ಇದು ಅಲ್ದನ ಇನ್ನೊಂದು ಮುಖ್ಯವಾದ ವಿಷಯ ಅಂದರೆ ಸಮುದಾಯ ಆಧಾರಿತ ನೀರಾವರಿ ಒಂದು ಪ್ರಾತ್ಯಕ್ಷಿಕೆಯನ್ನು ನಮ್ಮ ವಾಲ್ಮೀಕಿ ಸಂಸ್ಥೆಯೊಳಗೆ 5 ಎಕರೆದೊಳಗೆ ನಾವು ಈ ವರ್ಷ ಅದನ್ನು ಇನ್ಸ್ಟಾಲ್ ಮಾಡಿದ್ದೀವಿ. ಇದರ ಮುಖ್ಯ ಉದ್ದೇಶ ಏನಂದ್ರೆ ಈಗ ಬೇರೆ ಬೇರೆ ಪ್ರಾಜೆಕ್ಟ್ಗಳು ಅಂತ ಏನು ಹೇಳಿದ್ದೆ ನಾನು, ರಾಮತಾಳ್ ಇರ್ಬೋದು, ಸಿಗ್ಟಾಲೂರು ಇರ್ಬೋದು, ಪುರಿಗಾಳ ಇರ್ಬೋದು, ತರೀಕೆರೆ ಇರ್ಬೋದು, ಇಲ್ಲಿ ಆ ಒಂದು ಅದು ಸಮುದಾಯ ಆಧಾರಿತ ನೀರಾವರಿ ಪದ್ಧತಿ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದು ಅನೇಕ ರೈತರಿಗೆ ತಿಳಿದಾ ಇಲ್ಲ. ಅಲ್ಲಿ ನಾವು ಕಂಪ್ಲೀಟ್ ಕಂಪ್ಯೂಟರೈಸ್ಡ್ ಸಿಸ್ಟಮ್ನಿಂದ ಅದು ಕೆಲಸ ನಿರ್ವಹಿಸ್ತಾ ಇರ್ತದೆ. ಅಲ್ಲಿ ಯಾವ ಬೆಳೆಗೆ ಎಷ್ಟು ನೀರು ಬೇಕು, ಎಷ್ಟು ಗೊಬ್ಬರ ಬೇಕು ಅನ್ನೋದನ್ನು ಕಂಪ್ಯೂಟರ್ನೊಳಗೆ ನಾವು ಫೀಡ್ ಮಾಡಿಬಿಡ್ತೀವಿ. ಅದ್ರ ಪ್ರಕಾರ ಅದು ನೀರಿನ ಒಂದು ಬೆಳೆಗಳಿಗೆ ಒದಗಿಸ್ತದೆ. ಅದು ಯಾವ ರೀತಿ ಕೆಲಸ ಮಾಡ್ತದೆ ಅಂದರೆ ಭೂಮಿಯಿಂದ ಆವಿಯಾಗುವಿಕೆಯ ನೀರಿನ ಆವಿಯಾಗುವಿಕೆಯ ಪ್ರಮಾಣ ಮತ್ತು ಎಲೆಗಳಿಂದ ನೀರು ಆವಿಯಾಗುವಿಕೆಯ ಪ್ರಮಾಣ ಅಂದರೆ ನಾವು ಇವಾಪೋ ಟ್ರಾನ್ಸ್ಪಿರೇಷನ್ ಅಂತ ಹೇಳ್ತೀವಿ ಅಥವಾ ಬಾಷ್ಪೀಭವನ ಅಂತ ಹೇಳ್ತೀವಿ. ಇದರ ಆಧಾರದ ಮೇಲೆ ಇದು ಏನಿರ್ತದೆ ಪ್ರತಿ ಬೆಳೆಗೆ ವ್ಯತ್ಯಾಸ ಇರ್ತದೆ. ಅದರ ಮೇಲೆ ಲೆಕ್ಕ ಹಾಕಿ ಈ ಯಾವ ಬೆಳೆಗೆ ಎಷ್ಟು ನೀರು ಬೇಕು ಅನ್ನೋದನ್ನು ಕಂಪ್ಯೂಟರ್ನೊಳಗೆ ನಾವು ಫೀಡ್ ಮಾಡಿಬಿಟ್ರೆ ಅದ್ರ ತಕ್ಕಂಗೆ ಅದು ಬೆಳೆಗಳಿಗೆ ನೀರು ಒದಗಿಸ್ತದೆ. ಅದೇ ರೀತಿ ರಸಗೊಬ್ಬರ ಸಹ ಯಾವ್ಯಾವ ಬೆಳೆಗೆ ಎಷ್ಟು ಬೇಕು ಅನ್ನೋದನ್ನು ಅದು ಬೆಳೆಗಳಿಗೆ ಕೊಡ್ತಕ್ಕಂಥ ಕೆಲಸವನ್ನು ಆ ಪ್ರಾತ್ಯಕ್ಷಿಕೆ ಮುಖಾಂತರ ಮಾಡ್ತಾ ಇದ್ದೀವಿ. ಇದನ್ನು ನಾವು ಇಲ್ಲಿ ರೈತರ ತರಬೇತಿ ಬಂದಾಗ ಆ ವಾಲ್ಮೀಕಿ ಸಂಸ್ಥೆಯೊಳಗೆ ಅದನ್ನು ಆ ಪ್ರಾತ್ಯಕ್ಷಿಕೆಯನ್ನು ಪ್ರತಿಯೊಬ್ಬ ರೈತರಿಗೂ ತೋರಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತಾ ಇದ್ವಿ. ಮುಂದಿನ ದಿನಗಳಲ್ಲಿ ನಿಮಗೆ ಗೊತ್ತಿದ್ದಂಗೆ ಹಾಯಿ ನೀರು ಮಾಡಿ ನೀರಾವರಿ ಮಾಡ್ತಕ್ಕಂಥ ಪದ್ಧತಿ ಭಾಳಷ್ಟು ಕಡಿಮೆ ಆಗುವ ಸಂಬಂಧ ಇದೆ. ನೀರಿನ ಮುಂದೆ ಸಂಕಷ್ಟದೊಳಗೆ ಹನಿ ನೀರಾವರಿಯೇ ಅದೇ ಒಂದು ನಮಗೆ ಜೀವನಕ್ಕೆ ಆಧಾರ, ರೈತರಿಗೆ ಒಂದು ಮುಂದಿನ ದಾರಿ ಅಂತ ಹೇಳ್ತಾ ಅದರ ಬಗ್ಗೆ ಸಾಕಷ್ಟು ಪ್ರಾತ್ಯಕ್ಷಿಕೆಗಳನ್ನು ನಾವು ಇಲ್ಲಿ ಮಾಡ್ತಾ ಇದ್ದೀವಿ. ಹಾಗಾಗಿ ಅದರ ರೈತರದ್ದು ಸಹ ಸಾಕಷ್ಟು ಸದುಪಯೋಗವನ್ನು ಪಡ್ಕೊಳ್ತಾ ಇದ್ದಾರೆ ಅಂತೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇಷ್ಟೆಲ್ಲ ಹೇಳಿ ನಾನು ಮುಖ್ಯವಾಗಿ ಹೇಳೋದಂದ್ರೆ ಪ್ರಾತ್ಯಕ್ಷಿಕೆಗಳು ಭಾಳ ಮಹತ್ವದ್ದೈತಿ. ನಾವೇನು ಇಂಗ್ಲೀಷ್ನಾಗ ಹೇಳ್ತೀವಿ, ಇಫ್ ಐ ಲಿಸನ್ ಐ ಮೇ ಫಾರ್ಗೆಟ್, ಅಂದ್ರೇನು ನಾವು ಕೇಳಿದರೆ ನೆನಪು ಹರಿಬಿಡ್ಬೋದು ತರಬೇತಿಯೊಳಗೆ. ಬಟ್ ಅದನ್ನೇ ಇಫ್ ಐ ಸಿ ಐ ಮೇ ಬಿಲೀವ್ ಅಂದ್ರೆ ನೋಡಿದ್ದನ್ನು ನಂಬಬಹುದು. ಬಟ್ ಇಫ್ ಐ ಪ್ರಾಕ್ಟೀಸ್ ಆ್ಯಂಡ್ ಇಫ್ ಐ ಎಕ್ಸ್ಪೀರಿಯನ್ಸ್ ಅದನ್ನು ಅವಾಗಿದ್ದಾಗ ಏನಾಗುತ್ತೆ ನಮಗೆ ಐ ವಿಲ್ ಬಿ ಬಿಕಮ್ ಪರ್ಫೆಕ್ಟ್. ಅಂದ್ರೇನು ನಮಗೆ ಅನುಭವ ಕಲಿಕೆ ಆಯ್ತಂತಂದ್ರೆ ನೋಡಿ ನಾವು ತಿಳ್ಕೊಂಡ್ವಿ ಅಂದ್ರೆ ಬಹಳಷ್ಟು ನಮ್ಗೆ ಅನುಕೂಲ ಆಗ್ತದೆ. ಈ ನಿಟ್ಟಿನೊಳಗೆ ಪ್ರಾತ್ಯಕ್ಷಿಕೆ ನಾವು ಭಾಳಷ್ಟು ಒಳ್ಳೆ ಕೆಲಸ ಮಾಡ್ತದೆ. ರೈತ ಬಾಂಧವರಿಗೂ ಇದರಿಂದ ಸಾಕಷ್ಟು ಅನುಕೂಲ ಆಗಿ ಅವರು ತಮ್ಮ ವಾಪಸ್ ಹೋದ ಮೇಲೆ ಇವಾಗ ನಾವು ಪ್ರಾತ್ಯಕ್ಷಿಕೆ ಮಾಡಿದ ಅನುಭವದ ಆಧಾರ ಮೇಲೆ ಒಂದು ಒಳ್ಳೆಯ ಇಳುವರಿಯನ್ನು ಮತ್ತು ನೀರಿನ ಉಳಿತಾಯವನ್ನು ಮಾಡ್ತಕ್ಕಂಥ ಕೆಲಸವನ್ನು ರೈತ ಬಾಂಧವರು ಮಾಡ್ತಾ ಇದ್ದಾರೆ. ಪ್ರಾತ್ಯಕ್ಷಿಕೆಯ ಒಂದು ಅಂತಿಮ ಗುರಿ ಅಂತಂದ್ರೆ ರೈತರು ಇಂಥ ಒಂದು ಪದ್ಧತಿ ಚಲೋ ಅದ ಅದನ್ನ ಅನುಸರಣೆ ಮಾಡಬೇಕು, ಅದನ್ನ ತಮ್ಮ ಹೊಲದೊಳಗೆ ಅನುಷ್ಠಾನಕ್ಕೆ ತರಬೇಕು ಅನ್ನುವಂಥದ್ದು. ಈ ನಿಟ್ಟಿನೊಳಗೆ ಒಂದು ಪದ್ಧತಿಯನ್ನು ನಾವು ಶಿಫಾರಸು ಮಾಡಬೇಕು ಅಂತಂದ್ರೆ ಸ್ವಲ್ಪ ಸಮಯ ಬೇಕಾಗ್ತದೆ. ಒಂದು ಪ್ರಾತ್ಯಕ್ಷಿಕೆ ಸಾಮಾನ್ಯವಾಗಿ ಎಷ್ಟು ಅವಧಿ ತನಕ ಮುಂದುವರಿತದಂತೀರಿ? ಎಷ್ಟು ಅಂದ್ರೆ ಆ ಪ್ರಾತ್ಯಕ್ಷಿಕೆಯಿಂದ ನಮಗೆ ಸರಿಯಾದಂಥ ಒಂದು ರಿಸಲ್ಟ್ ಫಲಿತಾಂಶ ಬರಬೇಕು, ಈ ನಿಟ್ಟಿನೊಳಗೆ ಒಂದು ಫಲಿತಾಂಶಕ್ಕೆ ತಾವು ಎಷ್ಟು ಸಮಯ ಕೊಡ್ತೀರಿ? ಇದು ಫಲಿತಾಂಶ ಅಂತಂದರೆ ನಾವು ಇದನ್ನು ಕೆಲವೊಮ್ಮೆ 1 ವರ್ಷ 2 ವರ್ಷ ಪ್ರಯೋಗಗಳನ್ನು ನಾವು ರಿಪೀಟ್ ಮಾಡ್ತೀವಿ. ಆ ರಿಪೀಟ್ ಆಧಾರದ ಮೇಲೆ ನಾವು ಇದನ್ನು ಯೂನಿವರ್ಸಿಟಿ ಹೆಂಗೆ ನಾವು ಪ್ಯಾಕೇಜ್ ಅಂತೇಳಿ ಆ ಥರ ನಾವು ರೆಕಮೆಂಡೇಶನ್ ಕೊಡಲ್ಲ. ಈಗಾಗಲೇ ಒಂದು ಕಂಡಿಡಿದಂಥ ವಿಚಾರಗಳನ್ನು ಈಗ ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ಈಗಾಗಲೇ ಸಾಕಷ್ಟು ಒಂದು ಸಂಶೋಧನೆ ಆಗಿರ್ತದೆ. ಆ ವಿಚಾರಗಳನ್ನು ನಾವು ಇಟ್ಟುಕೊಂಡು ಪ್ರಾತ್ಯಕ್ಷಿಕೆಗಳನ್ನು ಏರ್ಪಾಡು ಮಾಡ್ತಕ್ಕಂಥ ಕಾರ್ಯಕ್ರಮಗಳನ್ನು ಹಾಕಿಕೊಳ್ತೇವೆ ಹೊರತಾಗಿ ನಾವಾಗಲಿ ಅದನ್ನು ಅದರ ರಿಸಲ್ಟ್ಸನ್ನು ನಾವು ರೆಕಮೆಂಡೇಶನ್ ಅಥವಾ ಪ್ಯಾಕೇಜ್ ಅಂತೇಳಿ ಆ ಥರ ಏನು ಕೊಡ್ತಕ್ಕಂಥದ್ದು ಕೆಲಸವನ್ನು ಏನು ಮಾಡೋದಿಲ್ಲ. ಬಟ್ ಈಗಾಗಲೇ ಸಾಕಷ್ಟು ಸಂಶೋಧನೆ ಆಗಿದೆ, ಅದನ್ನು ನಾವು ರೈತರಿಗೆ ಮುಟ್ಟಿಸುವಂಥ ಒಂದು ದಾರಿ ಆ ವಿಚಾರಕ್ಕೆ ಅಂಗವಾಗಿ ನಾವು ಪ್ರಾತ್ಯಕ್ಷಿಕೆಗಳನ್ನು ಇಲ್ಲಿ ನಾವು ಸಂಸ್ಥೆಯೊಳಗೆ ಮಾಡ್ತಾ ಇದ್ದೀವಿ.

ಕಳಿನೊಟ್ಟು ಸುಳ್ಳು ಹೇಳುವನಲ್ಲ ಡೆಳ್ಳಿ ಬಾಗಲಿಗೆ ಬೆಳೆದಾನ ಕರಿಯಾಲ್ದ ನಿಂಗಣ್ಣನ ಶಿವನಲ್ದು ಕರದೇವು ಭಾಗ್ಯದು ಕೋಟಿ ಏಳು ಕೋಟಿ ಬಿಳ್ಳೇನೆ ಬಾಗಲಿಗೆ ಬೆಳೆದನ ಮೈಲರ ದೇವ ಧೀರಳ ಮಡದೀನ ಬಿಡಲಂದ ಚಲುವ ನನ್ನಯ್ಯನ್ನ ಶಿವನಂದು ಕರದೇವು ಭಾಗ್ಯದ ಕೋಟಿ ಏಳು ಕೋಟಿ ಬಿತ್ತಿದ ಹೊಲದಾಗ ಬಿಚ್ಚನ ಬಲಿಗುಳ ಹಿರಿಯರ ನಂಡರನ ಕರಿಸನ ಚಲುವ ನನ್ನಯ್ಯನ್ನ ಶಿವನಂದು ಕರದೇವು ಭಾಗ್ಯದ ಕೋಟಿ ಏಳು ಕೋಟಿ ಹಿರಿಯರ ಎಂಡರನು ಕರೆಸಿತ ಕೇಳ್ಯಾನೋ ಹಿರಿಯರು ಮಾಡಿದ ವೈರೈತರು ಚಲುವ ನನ್ನಯ್ಯನ್ನ ಶಿವನಂದು ಕರದೇವು ಭಾಗ್ಯದ ಕೋಟಿ ಏಳು ಕೋಟಿ ಹಿರಿಯರ ಮಾಡಿದು ಹರಿಗಳು ಬರಲಿದ್ರ ಸುರಿಗಿ ಗಂಡನ್ನ ಬಿಡಿಸಾನ ಚಲುವ ನನ್ನಯ್ಯನ್ನ ಶಿವನಂದು ಕರದೇವು ಭಾಗ್ಯದ ಕೋಟಿ ಏಳು ಕೋಟಿ ಹತ್ತಿಯ ಹೊಲದಾಗ ಬಿಚ್ಚನ ಬಲಿಗುಳ ಶೆಟ್ಟರ ನೆಂಡರು ನ ಕರಿಸಾನ ಚಲುವ ನನ್ನಯ್ಯನ್ನ ಶಿವನಂದು ಕರದೇವು ಭಾಗ್ಯದ ಕೋಟಿ ಏಳು ಕೋಟಿ ಶೆಟ್ಟೇನೆ ಎಂಡರನ್ನು ಕರೆಸಿತ್ತ ಕೇಳ್ಯಾನ ಮುತ್ತದಿ ಮಾಡಿದ ಬರಿಯೈತರು ಕರಿಯಾದ ನಿಂಗಣ್ಣನ ಶಿವನಂದು ಕರದೇವು ಭಾಗ್ಯದ ಕೋಟಿ ಏಳು ಕೋಟಿ ಮುತ್ತೈದ ಮಾಡಿದ ವರಿಗಳು ಬರಲಿದ್ರ ತಾಳಿಗಂಡನ್ನ ಬಿಡಿಸಾನ ಚಲುವ ನನ್ನಯ್ಯನ್ನ ಶಿವನಂದು ಕರದೇವು ಭಾಗ್ಯದ ಕೋಟಿ ಏಳು ಕೋಟಿ ತಾಳೇನ ಗಂಡನ್ನ ಬಿಡಿಸನ ಮೈಲರ ದೇವ ಕೋರಿ ನಿಲುವಂಗಿ ತೊಡಿಸಾನ ಚಲುವ ನನ್ನಯ್ಯನ್ನ ಶಿವನಂದು ಕರದೇವು ಭಾಗ್ಯದ ಕೋಟಿ ಏಳು ಕೋಟಿ ಕೋರೇನ ನಿಲವಂಗಿ ತೊಡಿಸಾನ ಬಾಲ್ಯರಿಗೆ ಚಂಚಿ ಚೌರಾವ ಒರಿಸಾನ ಚಲುವ ನನ್ನಯ್ಯನ್ನ ಶಿವನಂದು ಕರದೇವು ಭಾಗ್ಯದ ಕೋಟಿ ಏಳು ಕೋಟಿ ಚಂಚೇನ ಚೌರಾವ ಒರಿಸಾನ ಬಾಲ್ಯರಿಗೆ ಹಣಿ ತುಂಬಂಡಾರ ಬೆಳೆಸಾನ ಕರಿಯಾದ ನಿಂಗಣ್ಣನ ಶಿವನಂದು ಕರದೇವು ಭಾಗ್ಯದ ಕೋಟಿ ಏಳು ಕೋಟಿ ತುಂಬ ಭಂಡಾರ ಬೆಳೆಸಾನ ಬಾಲರಿಗೆ ಚೇವರದು ಗೊರಿವೆರನ ಮಡಿಕೆಂದ ಚಲುವ ನನ್ನಯ್ಯನ್ನ ಶಿವನಂದು ಕರದೇವು ಭಾಗ್ಯದ ಕೋಟಿ ಏಳು ಕೋಟಿ ಚೌರಾದ ಗೊರಿವರನ ಮಡಿಕಣ ಮೈಲರ ದೇವ ಪಾಲಿಕೆ ಹಿಂದೆ ಮೆರೆಸಾನ ಚಲುವ ನನ್ನಯ್ಯನ್ನ ಶಿವನಂದು ಕರದೇವು ಭಾಗ್ಯದ ಕೋಟಿ ಏಳು ಕೋಟಿ ಪಾಲಿಕೆಯೇ ಹಿಂದೆ ಮೆರೆಸಾನ ಬಾಲ್ಯರನ ತಿಂಗಳ ಉಣವಿಗೆ ನಡೆಸಾನ ಚಲುವನ ನನ್ನ ಚಂದ್ರನ ಪಣಿಯ ಭಾಗ್ಯದ ಕೋಟಿ ಕೋಟಿ ಬಂದೇನೆ ಅಂದರಿಗೆ ಬಂದಾನ ಕೊಡ್ತಾನ ಬಿಂದಿಗೀಲೊನ್ನ ಕೊಡ್ತಾನ ಚಲುವ ನನ್ನಯ್ಯನ್ನ ಶಿವನಂದು ಕರದೇವು ಭಾಗ್ಯದ ಕೋಟಿ ಕೋಟಿ ಮೈಲರ ನಿಂಗನ ಸಾಸ ಕಂಡೇನಂದರೆ ಮೋಸ ಕಂಡ ನಡೆದರಿಗೆ ಕೈಲಾಸ ಚಲುವ ನನ್ನಯ್ಯನ್ನ ಶಿವನಂದು ಕರದೇವು ಭಾಗ್ಯದ ಕೋಟಿ ಮಲ್ಲಾರಿ ಬಳ್ಳೋ ಈ ಬಳ್ಳು ಎಬ್ಬೆತ್ರೋ ರಸಬಳ್ಳು ತೆಗ್ಗಿನ ಗೈತ ಚಿಗುಟೇರಿ ತನ್ನ ತೆಗ್ಗಿನ ಗೈತು ಚಿಗಟೇರಿ ಗ್ರಾಮದ ಒಳಗ ಸ್ವಾಮಿ ನಾರಂದಾನೆ ಅನುದಾನ ತನ್ನ ಹೆಜ್ಜಿನಾಗೆ ಐತ್ರಿ ಚಿಗಟೇರಿ ಗ್ರಾಮದೊಳಗ ಸ್ವಾಮಿ ನಾರಂದ ನೋದಾನು ಆತನ್ನ ಮುತ್ತಿನ ಗದ್ದಿಗೆ ಮುರಿದು ಗದ್ದಿಗೆ ಮಾಡಿ ಜಾಣ ಯಗ್ಗಣ್ಣ ಕೊಳೋಲಾಕಿ ತನ್ನನ್ನು ಜಾಣ ಯಗ್ಗಣ್ಣ ಕೊಳೋಲಾಕಿ ತನ್ನನ್ನು ಮತ್ತೆ ಸೋಹೆನ್ನೀರೋ ಉತ್ತ ನನ್ನಯ್ಯಾಗ ಸುತ್ತೋಳಾಲು ಕಸಲುಬಾನು ತನ್ನನ್ನು ಯೋಳಾಲು ಕಾ ಸಲವ ಮೈಲರು ದೇವ ಬಿಚ್ಚಿದ ಬಗ್ಗೆವ ಕೊಡುತ್ತಾನ ತನ್ನ ಬಿಚ್ಚಿದ ಬಗ್ಗೆವ ಕೊಡುತ್ತಾನ ತನ್ನ ಎದ್ದಾನೋ ನಮ ಸ್ವಾಮಿ ಎಳಮೀಸಿ ತಿರವೂತ ಕಾಲಾಳ ಗಗ್ರ ಕೊಡವೂತ ತನ್ನ ಗಗ್ಗರ ಕೊಡವತ ಮೈಲರು ದೇವ ಮಜ್ಜನ ಬಾವಿಗೆ ಸಾಗುತ್ತಾನ ತನ್ನ ಮಜ್ಜನ ದೇ ಬಾವಿಗೆ ಸಾಗ್ಯಾನ ಇಳಕೋಟಿ ಜಳಕಾವ ತಾನು ಮಾಡುತ್ತಾನ ತನ್ನ ಜಳಕಾವ ತಾನೇನು ಮಾಡ್ಯಾನ ಇಳಕೋಟಿ ಗೀರ ಗಂಧಾವ ಧರಿಸ್ಯಾನ ತನ್ನ ಹೀರೇನೇ ಗಂಧಾವ ದರ್ಶನ ಮೈಲರ ನಿಂಗ ಅಣಿತುಂ ಭಂಡಾರ ಬೋಳು ಕಾಂದ ತನ್ನ ಅಣಿತುಂಬ ಭಂಡಾರ ಬಳಕಂಡ ನೋಡಿರು ಕೈಯಗತ್ರ ಸೂಲ ಇಡುದಾನ ತನ್ನ ಕೈಯಗತ್ರ ಸೂಲ ಹಿಡ್ಕಂಡ ನೋಡಿರು ದೋಣಿ ಡಂಬ್ರಾವೋ ಯಾಗಲೀಗ ತನ್ನ ಡಂಬ್ರಿಗ ಹೊಡೆದಾನ ಏಳು ಕೋಟಿ ನಂದಾನು ಎಲ್ಲಿಗೆ ನಾನ ಹೋಗಬೇಕ ತನ್ನ ಎಲ್ಲಿಗೆ ನಾನ ಹೋಗಬೇಕು ತನ್ನ ಎಲ್ಲಿಗೆ ಹೋಗಬಾರದು ಎಲ್ಲಿಗೆ ಬಿಡಬಾರದು ದೇಶದ ಮ್ಯಾಗ ಹೋಗಬೇಕು ತನ್ನ ದೇಶದ ಏನಲೆ ಹೋಗಬೇಕು ಒಂದೇಳಿ ಮಡದಿ ಗಂಗವ್ಗ ಹೇಳುತ್ತಾನ ತನ್ನ ಬಾಬಾರೇ ಶ್ರೀ ಗಂಗಾ ನಾನೊಂದು ಹೇಳತೀನಿ ಹೇಳಿಯ ಕೇಳದುಳಿತೀಯ ತನ್ನ ಹೇಳಿಯ ಏ ಕೇಳದುಳಿತೀಯೇ ಶ್ರೀ ಗಂಗಾ ಭಕ್ಸ ಭಂಡಾರ ವರಗಿಡಿಯ ತನ್ನ ಭಕ್ಷನೆ ಭಂಡಾರ ಹೊರಗಿಡಿಯೇ ಶ್ರೀಗಂಗಾ ಜೊಳಗಿ ಬೆತ್ತವ ಹೊರಗಿಡಿಯೇ ತನ್ನ ಜೊಳಗೇನೆ ಬೆತ್ತವ ಹೊರಗಿಡಿಯೇ ಶ್ರೀಗಂಗಾ ಭಿಕ್ಷಕ ನಾನ ಹೋಗುತ್ತೀನೆ ತನ್ನನ್ನು ಏಳು ಕೋಟಿ ಒಳಗೆ ಚಂದ ಏ ಮೈಲಾರ ಬಾನನ್ನ ಮಗುರುವೇ ನೋಡಕ ಚಂದ ಏ ಮೈಲಾರ ಬಾನನ್ನ ಮಗುರುವೇ ನೋಡಕ ಏ ಚಂದ ಮೈಲಾರದೊಳಗಿರುವ ಮಾಲು ಕಟ್ಟೈತ್ರಿ ಏ ಮಲಕಿಗೋ ಬಾನನ್ನ ಮಗುರುವೇ ಮಾಲು ಕಟ್ಟೈತ್ರಿ ಹೇ ಮಲಕಿಗೋ ಬಾನನ್ನ ಮಗುವೇ ಮಾಲೇನೇ ಕಟ್ಟೈತ್ರಿ ಮಲಕಿಗೆ ದೇವರ ಗುಡ್ಡ ಕೆತ್ತ ನೋಡಿದರೆ ಏ ಹುಲಿ ಮಕ್ಕುವೋ ಬಾನನ್ನ ಮಗುವೇ ಎತ್ತ ನೋಡಿದರೆ ಏ ಹುಲಿ ಮಾಕ ಬಾನನ್ನ ಮಗುವೇ ಎತ್ತಾಗ ನೋಡಿದುರೇ ಹುಲಿ ಮಕ್ಕುದ ಹಗುಸಾಗ ಇಂಡಾಗುರವಾರೋ ಏ ಶಿವ ನುಡಿಯೋ ಬಾನನ್ನ ಮಗುರುವೆ ಕಂಡಾಗರುವಾರೋ ಯೇಸುವ ನುಡಿಯೋ ಬಾನನ್ನ ಮಗುರುವೇ ಇಂಡೇನೇ ಗುರುವಾರ ಶಿವ ನುಡಿಯ ನುಡಿವಾಗ ಆಕಾಶದ ಗಂಟೆ ಏಡನು ಲಂದೋ ಬಾನನ್ನ ಮಗುರುವೇ ಆಕಾಶದ ಗಂಟೆ ಏಡನು ಲಂದೋ ಬಾನನ್ನ ಮಗುರುವೇ ಇಂಡೇನೇ ಗುರುವಾರ ಶಿವ ನುಡಿಯ ನುಡಿವಾಗ ಕೈಲಾಸದ ಗಂಟೆ ಏಡನು ಲಂದೋ ಬಾನನ್ನ ಮಗುರುವೇ